ಮಳೆಯಾಗುವ ಸಂಭವ ದಾಖಲಾಗಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಸಂಜೆ ಅಥವಾ ರಾತ್ರಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಣ್ಣ ಕೈಗಾರಿಕೆ ದೇಶದ ಆರ್ಥಿಕತೆಯ ಬೆನ್ನೆಲುಬು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮೀನುಗಾರಿಕಾ ಅಭಿವೃದ್ಧಿಗಾಗಿ ವಿವಿಧ ಯೋಜನೆ ಜಾರಿ, ಪರಶೋತ್ತಮ್ ರೂಪಾಲ. ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ರಾಷ್ಟೀಯ ಶಿಕ್ಷಣ ನೀತಿ ಸಹಕಾರಿ, ಪ್ರಹ್ಲಾದ್ ಜೋಶಿ. ಅಡಿಕೆ ಬೆಳೆಗಾರರಿಗೆ ಸಹಾಯಧನ ವಿಸ್ತರಣೆಗೆ ಅಗತ್ಯ ಕ್ರಮ, ಮುಖ್ಯಮಂತ್ರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಸಿರಿಧಾನ್ಯ ಧಾರೆ, ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ. ಸಿರಿಧಾನ್ಯಗಳಲ್ಲಿರುವ ಔಷಧೀಯ ಗುಣಗಳು, ಈ ಕುರಿತು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎನ್ ಅನಿತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಸಿರಿಧಾನ್ಯ ಧಾರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಿರಿಧಾನ್ಯಧಾರೆ. ಪ್ರಾಯೋಜಕರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿಧಾನ್ಯಧಾರೆ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳಲ್ಲಿರುವ ಔಷಧೀಯ ಗುಣಗಳು, ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಅನಿತಾ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳಲ್ಲಿ ಇರತಕ್ಕಂತಹ ಔಷಧೀಯ ಗುಣಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಸಿರಿಧಾನ್ಯಗಳಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಇರುವ ಕಾರಣದಿಂದಾಗಿ ಇವತ್ತು ಸಿರಿಧಾನ್ಯಗಳಿಗೆ ಹೆಚ್ಚು ಬೇಡಿಕೆ ಬಂದಿರತಕ್ಕಂಥದ್ದು, ನಮ್ಮನ್ನು ಆವರಿಸಿರತಕ್ಕಂತಹ ಅನೇಕ ಕಾಯಿಲೆಗಳನ್ನು ಗುಣಪಡಿಸುವಂತಹ ಸಾಮರ್ಥ್ಯ ಈ ಸಿರಿಧಾನ್ಯಗಳಲ್ಲಿ ಇದೆ ಅನ್ನುವಂಥದ್ದು. ಹಾಗಾಗಿ ಯಾವ್ಯಾವ ಸಿರಿಧಾನ್ಯಗಳಲ್ಲಿ ಏನೆಲ್ಲ ಔಷಧೀಯ ಗುಣಗಳು ಇದ್ದಾವೆ, ಯಾವ ಕಾಯಿಲೆಗೆ ಇದು ಔಷಧೀಯ ರೂಪದಲ್ಲಿ ಕೆಲಸವನ್ನು ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆಯಲ್ಲಿರತಕ್ಕಂತಹ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಡಾಕ್ಟರ್ ಎಸ್ ಅನಿತಾ ಅವರು ನಮ್ಮೊಂದಿಗೆ ಇದ್ದಾರೆ. ಅನಿತಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಾವಿವತ್ತು ಈ ಔಷಧೀಯ ಗುಣಗಳು ಏನೆಲ್ಲ ಸಿರಿಧಾನ್ಯದಲ್ಲಿ ಇದ್ದಾವೆ ಅನ್ನುವಂತಹ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಈ ಸಿರಿಧಾನ್ಯಗಳು ಅಂತ ಅಂದ್ರೆ ಏನು ಮೇಡಮ್? ಸಿರಿಧಾನ್ಯಗಳು ಅಂತಂದ್ರೆ ಇದೊಂಥರ ದುಂಡಾಗಿರುತ್ತೆ, ಒಂಥರ ಸಣ್ಣ ಬೀಜಗಳು ಅಂತ ಹೇಳ್ಬೋದು, ಏಕದಳ ಬೀಜಗಳು. ಇವು ಹುಲ್ಲಿನ ಜಾತಿಗೆ ಸೇರುತ್ತವೆ. ಮೊದಲು ಎಲ್ಲ ನಾವು ನಮ್ಮ ಪೂರ್ವಜರು ಅಂದ್ರೆ ನಾವು ಸಣ್ಣ ಹುಡುಗರಿದ್ದಾಗೆಲ್ಲ ಉಪಯೋಗಿಸ್ತಾ ಇದ್ವಿ ಇವು, ಅಕ್ಕಿ ಎಲ್ಲ ಅದ್ರದ್ದು ಊಟ ಎಲ್ಲ ಮಾಡ್ತಾ ಇದ್ವಿ. ಈಗ ಬರ್ತಾ ಬರ್ತಾ ಗೋಧಿ ಮತ್ತು ಅಕ್ಕಿಯಿಂದ ಇದು ಸಿರಿಧಾನ್ಯಗಳು ಉಪಯೋಗ ಕಡಿಮೆ ಆಗಿದೆ. ಮತ್ತೆ ಈಗ ಇದ್ರದನ್ನ ಜಾಸ್ತಿ ಉಪಯೋಗಿಸ್ತಾ ಇದೀವಿ, ಯಾಕೆಂದ್ರೆ ಆರೋಗ್ಯದ ದೃಷ್ಟಿಯಿಂದ ಇದನ್ನ ಉಪಯೋಗಿಸ್ತಾ ಇದೀವಿ. ಇದನ್ನ ಸೂಪರ್ ಫುಡ್ ಅಂತಾನು ಹೇಳ್ತಾರೆ, ಮತ್ತೆ ಕಿರುಧಾನ್ಯ ಅಂತಾನು ಹೇಳ್ತಾರೆ, ತೃಣ ಧಾನ್ಯ ಅಂತಾನು ಹೇಳ್ತಾರೆ ಇದಕ್ಕೆ. ಸಣ್ಣದಾಗಿರ್ತಕ್ಕಂತಹ ಧಾನ್ಯಗಳನ್ನು ನಾವು ಸಿರಿಧಾನ್ಯಗಳು ಅಂತ ಹೇಳಿ ಕರಿತೇವೆ. ಬಹಳ ಹಿಂದೆ ಇದರ ಬಳಕೆ ಹೆಚ್ಚಾಗಿ ಇತ್ತು, ಆನಂತರ ಆ ಸ್ಥಾನವನ್ನ ಗೋಧಿ ಮತ್ತೆ ಅಕ್ಕಿ ಆಕ್ರಮಿಸ್ಕೊಳ್ತು. ಈಗ ಮತ್ತೆ ನಾವು ವಾಪಸ್ಸು ಸಿರಿಧಾನ್ಯಗಳತ್ತ ಹೋಗ್ತಾ ಇರೋಂಥದ್ದನ್ನು ನಾವು ಗಮನಿಸಬಹುದು. ಈ ಸಿರಿಧಾನ್ಯಗಳು ತುಂಬಾ ಶ್ರೇಷ್ಠ ಅಂತ ಹೇಳಿ ಹೇಳ್ತಾರೆ, ಅವುಗಳಲ್ಲಿರ್ತಕ್ಕಂಥ ಪೌಷ್ಟಿಕಾಂಶದ ಕಾರಣದಿಂದಾಗಿ ಅವನ್ನ ಶ್ರೇಷ್ಠ ಅಂತ ಹೇಳಿ ಕರೆಯುವಂಥದ್ದು. ಈ ನಿಟ್ಟಿನಲ್ಲಿ ಈ ಸಿರಿಧಾನ್ಯಗಳಲ್ಲಿ ಇರ್ತಕ್ಕಂತಹ ಪೌಷ್ಟಿಕಾಂಶಗಳು ಯಾವ್ಯಾವು? ಸಿರಿಧಾನ್ಯಗಳಲ್ಲಿ ಹೇಳಬೇಕು ಅಂತಂದ್ರೆ ಹೆಚ್ಚು ನಾರಿನಂಶ ಇರುತ್ತೆ. ಇದು ನಮ್ಗೇನಾಗಿದೆ ಅಂತಂದ್ರೆ ನಾವು ನಾರಿನಂಶನೇ ತಗೊಳಲ್ಲ, ರಿಫೈನ್ಡ್ ಫ್ಲೋರ್ ಅಂತ ಹೇಳ್ಬಿಡ್ತೀವಿ, ಬೇಕರಿಗೆ ಹೋಗ್ಬಿಡ್ತೀವಿ, ಬ್ರೆಡ್, ಕೇಕು ಅವೆಲ್ಲ ತಗೊಳ್ತಾ ಇರ್ತೀವಿ. ಅವ ಏನಾಗುತ್ತೆ, ಸ್ವಲ್ಪ ದಿನ ಆದ್ಮೇಲೆ ಬರ್ತಾ ಬರ್ತಾ ಹೊಟ್ಟೆಯಲ್ಲಿ ಅದು ಹಂಗೆ ಕುತ್ಕೊಂಡಿರುತ್ತೆ. ಅದರಿಂದ ಬೇರೆ ಕ್ಯಾನ್ಸರು ಅಥವಾ ಬೇರೆ ತರಹ ಕಾಯಿಲೆಗಳು ಬರ್ತವೆ. ಅದಕ್ಕೆ ಇದರಲ್ಲಿ ಹೆಚ್ಚಾಗಿ ಅಂತಂದ್ರೆ ನಾರಿನಂಶ ಇರುತ್ತೆ, ಖನಿಜಗಳಿದಾವೆ, ಕಬ್ಬಿಣಾಂಶ ಇದೆ, ಮತ್ತೆ ಸುಣ್ಣದಾಂಶನೂ ಹೆಚ್ಚಾಗಿರುತ್ತೆ. ಅದಷ್ಟೇ ಅಲ್ಲ, ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತಾರೆ, ಅಂದ್ರೆ ಉತ್ಕರ್ಷಣ ನಿರೋಧಕಗಳು ಅಂತ, ಅವು ತುಂಬಾ ಒಳ್ಳೇದು. ನಾವು ಏನೇನೋ ಎಣ್ಣೆ ಎಲ್ಲ ಹೋಗಿ ಗೋಬಿ ಮಂಚೂರಿ ಆ ತರ ಫ್ರೈಡ್ ಏನೋ ತಿನ್ಕೊ ಬರ್ತೀವಿ, ಆದ್ರೆ ತಿಂದು ಬಂದ್ಬಿಡ್ತೀವಿ, ಅವು ಯಾವ್ಯಾವ ಎಣ್ಣೆ ಹಾಕಿರ್ತಾರೋ ಏನು ಗೊತ್ತಿರೋದಿಲ್ಲ. ಅವನ್ನ ನಮ್ಮ ದೇಹದಲ್ಲಿ ನ್ಯೂಟ್ರಲ್ ಮಾಡಬೇಕು, ಅವನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಈ ತರ ಸಿರಿಧಾನ್ಯಗಳನ್ನ ತಗೊಂಡ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರ್ತದೆ. ಮತ್ತೆ ವಿಟಮಿನ್ ಬಿ ಇರುತ್ತೆ, ವಿಟಮಿನ್ ಇ ಇರುತ್ತದೆ, ಮತ್ತೆ ಸಸಾರಜನಕನು ತುಂಬಾ ಚೆನ್ನಾಗಿರುತ್ತೆ. ಸಸಾರಜನಕದಲ್ಲಿ ಒಳಗಡೆ ಅಮೈನೋ ಆಸಿಡ್ಸ್ ಅಂತ ಹೇಳ್ತಾರೆ, ಅಂದ್ರೆ ಅಮೈನೋ ಆಮ್ಲಗಳು ಅಂತ, ಅವು ತುಂಬಾ ಒಳ್ಳೆಯವು, ಎಸೆನ್ಷಿಯಲ್ಲು, ನಮ್ಮ ದೇಹಕ್ಕೆ ಬೇಕು ಅಂತವು ಇರುತ್ತೆ. ಮತ್ತೆ ಫೋಲಿಕ್ ಆಸಿಡ್ ಅಂತ ಹೇಳ್ತಾರೆ, ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ. ಮತ್ತೆ ಇದು ಅಷ್ಟೇ ಅಲ್ಲ, ಇದರಲ್ಲಿ ಕಬ್ಬಿಣಾಂಶಗಳು, ಮತ್ತೆ ರಂಜಕ, ಸತು, ಮೆಗ್ನೀಷಿಯಮು, ಕ್ಯಾಲ್ಸಿಯಮು ಅಂತ ಹೇಳ್ತಾರೆ, ಸುಣ್ಣದಾಂಶ, ಪೊಟ್ಯಾಸಿಯಮ್, ಇವೆಲ್ಲ ಹೇರಳವಾಗಿರುತ್ತದೆ. ಅದಕ್ಕೆ ಇವನ್ನ ನಾವು ನ್ಯೂಟ್ರಿ ಸೀರಿಯಲ್ಸ್ ಅಂತಾನು ಕರಿತಾ ಇದೀವಿ. ಈಗ ಇದ್ರ ಇಂಪಾರ್ಟೆನ್ಸ್ ತುಂಬಾ ಇರೋದ್ರಿಂದ ಇದಕ್ಕೆ ನ್ಯೂಟ್ರಿ ಸೀರಿಯಲ್ಸ್ ಅಂತಾನು ಕರಿತೀವಿ. ಈಗ ಹೇಳ್ಬೇಕು ಅಂತಂದ್ರೆ ಈಗ ಜೋಳ, ಜೋಳ ಅಂದ್ರೆ ಸೋರ್ಗಮ್ ಅಂತ ಹೇಳ್ತಾರೆ. ಇದರಲ್ಲಿ ಪ್ರೋಟೀನ್ ಅಂತಂದ್ರೆ ಸಸಾರಜನಕ 10 ಇರುತ್ತೆ, ನಾರಿನಾಂಶ 4, ಖನಿಜಗಳು 1.6 ಇರುತ್ತೆ, ಕಬ್ಬಿಣಾಂಶ 2.6, ಸುಣ್ಣ 54 ಮಿಲಿಗ್ರಾಮ್ ಇರುತ್ತೆ. ಅದೇ ತರ ಸಜ್ಜೆ, ಸಜ್ಜೆನಲ್ಲೂ ಅಷ್ಟೇ ಸಸಾರಜನಕ ಜಾಸ್ತಿ ಇರುತ್ತೆ, ಕಬ್ಬಿಣಾಂಶ ನೋಡ್ಬೇಕು 16% ಇರುತ್ತೆ, ಸುಣ್ಣದಾಂಶ 38 ಇರುತ್ತೆ. ಅದೇ ತರ ರಾಗಿ, ರಾಗಿಗೆ ಫಿಂಗರ್ ಮಿಲ್ಲೆಟ್ ಅಂತಂದು ಹೇಳ್ತಾರೆ. ಇದರಲ್ಲೂ ಅಷ್ಟೇ ನಮ್ಮಲ್ಲಿ ಬೇಕಾಗಂತ ನಾರಿನಾಂಶನು ಹೆಚ್ಚಾಗಿರುತ್ತೆ, ಅದೇ ತರ ಕಬ್ಬಿಣಾಂಶನು ಜಾಸ್ತಿ ಇರುತ್ತೆ 3.9%, ಅದೇ ಸುಣ್ಣದಾಂಶನು 34% ಇರುತ್ತೆ. ಅದೇ ತರ ನವಣೆಗೆ ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತ ಹೇಳ್ತಾರೆ, ಅದರಲ್ಲೂ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ, ಮತ್ತೆ ನಾರಿನಂಶನು ಜಾಸ್ತಿ ಇರುತ್ತೆ. ಮತ್ತೆ ಅದೇ ತರ ಬರ್ಗು, ಪ್ರೋಸೋ ಮಿಲ್ಲೆಟ್ ಅಂತಾರೆ, ಇದರಲ್ಲಿ ಇವೆಲ್ಲಕ್ಕಿಂತ ಜಾಸ್ತಿಯಾಗಿ ಪ್ರೋಟೀನ್ ಇರುತ್ತೆ. ಅದೇ ತರ ಹಾರ್ಕ, ಹಾರ್ಕಗೆ ಕೊಡೋ ಮಿಲ್ಲೆಟ್ ಅಂತಾರೆ, ಇದರಲ್ಲೂ ಅಷ್ಟೇ ಜಾಸ್ತಿಯಾಗಿ ಪ್ರೋಟೀನ್ ಇರುತ್ತೆ, ಮತ್ತೆ ನಾರಿನಾಂಶನು ತುಂಬಾ ಹೆಚ್ಚಾಗಿರುತ್ತೆ. ಮತ್ತೆ ಸಾಮೆ, ಲಿಟ್ಲ್ ಮಿಲ್ಲೆಟ್ ಅಂತ ಹೇಳ್ತಾರೆ, ಇದಕ್ಕೆ ಪ್ರೋಟೀನ್ ಅಂಶನು ಜಾಸ್ತಿ ಇರುತ್ತೆ, ಅದೇ ತರ ನಾರಿನಾಂಶನು ಜಾಸ್ತಿ, ಖನಿಜಗಳು, ಕಬ್ಬಿಣಾಂಶ 9.3% ಇರುತ್ತೆ. ಅದೇ ತರ ಊದಲು, ಅದಕ್ಕೆ ಬಾರ್ನ್ಯಾರ್ಡ್ ಮಿಲ್ಲೆಟ್ ಅಂತ ಹೇಳ್ತಾರೆ, ಇದರಲ್ಲೂ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, 11% ಇರುತ್ತೆ, ಅದೇ ತರ ನಾರಿನಾಂಶ 10% ಇರುತ್ತೆ. ಅದೇ ತರ ಕೊರಲೆ, ಇದಕ್ಕೆ ಬ್ರೌನ್ ಟಾಪ್ ಮಿಲ್ಲೆಟ್ ಅಂತ ಹೇಳ್ತಾರೆ, ಇದರಲ್ಲಿ ಪ್ರೋಟೀನ್ ಅಂಶ 11.5 ಇದ್ರೆ ನಾರಿನಾಂಶ 12.5 ಇರುತ್ತೆ. ಅಂದ್ರೆ ಇದಿಷ್ಟು ಹೇರಳವಾಗಿ ನಾರಿನಾಂಶ ಇರೋದು, ಮತ್ತೆ ಖನಿಜಗಳು, ಕಬ್ಬಿಣ, ಸುಣ್ಣ ಅತಿ ಹೆಚ್ಚು ಇರೋಂತ ಸಿರಿಧಾನ್ಯಗಳು ಇವು ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಆರೋಗ್ಯಕ್ಕೆ ಯಾವ ಪೋಷಕಾಂಶಗಳು ಹೆಚ್ಚಾಗಿ ಬೇಕೋ ಆ ಎಲ್ಲಾ ಪೋಷಕಾಂಶಗಳನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಿರಿಧಾನ್ಯಗಳು ಹೊಂದಿರುತ್ತೆ ಅನ್ನುವಂಥದ್ದು. ಈ ಆರೋಗ್ಯದ ರಕ್ಷಣೆಯಲ್ಲಿ ಸಿರಿಧಾನ್ಯಗಳ ಮಹತ್ವ ಏನು? ಈ ಆರೋಗ್ಯದ ದೃಷ್ಟಿಯಲ್ಲಿ ನಾವೇ ಹೇಳಿದ್ವಲ್ಲ ಆಗ್ಲೇ, ನಾರಿನಂಶ ತುಂಬಾ ಕಡಿಮೆ ತಗೊಳ್ತಾ ಇದೀವಿ. ನಾವ್ ಎಲ್ಲೇ ಹೋಗ್ಲಿ ಎಲ್ಲಾನುವೇ ನಾರಿನಂಶ ಇರಲ್ಲ, ಸೊಪ್ಪು ತಿನ್ನಲ್ಲ, ತರಕಾರಿ ತಿನ್ನಲ್ಲ, ಸಿರಿಧಾನ್ಯಗಳು ತಿನ್ನಲ್ಲ. ಈ ಸಿರಿಧಾನ್ಯ ತಿನ್ನೋದ್ರಿಂದ 10-15% ನಾರಿನಾಂಶ ಸಿಗುತ್ತೆ. ಇದು ನಮ್ಮ ಸಣ್ಣ ಕರುಳು ಇದೆಯಲ್ಲ ಅದರಲ್ಲಿ ಕ್ರಿಯೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅಂದ್ರೆ ಅದರಲ್ಲಿ ಸ್ವಲ್ಪ ಹೊತ್ತು ಉಳಿಯುತ್ತೆ ಸಣ್ಣ ಕರುಳಲ್ಲಿ, ಉಳ್ಕೊಂಡು ನಮ್ಗೆ ಮತ್ತೆ ಮಲ ವಿಸರ್ಜನೆ ಒಂದ್ ಸ್ವಲ್ಪ ಜನ ನೋಡ್ಬೇಕು, 3 ಆದ್ರೂ ಲೆಟ್ರಿನ್ ಬಂದಿಲ್ಲ, ಮಲ ಬಂದಿಲ್ಲ, 2 ಆದ್ರೂ ಬಂದಿಲ್ಲ, ಈಗ ಬಾಣಂತಿಯರಿಗೆ ನೋಡ್ಬೇಕು ಅವ್ರಿಗೆ ಈ ಸೊಪ್ಪುಗಳು ಅದು ಇದು ಅಂತ ಕೊಡ್ತಾ ಇರ್ತಾರೆ. ಆತರ ನಾರಿನಾಂಶ ಹೆಚ್ಚಾಗಿರುತ್ತದೆ, ಅದರಿಂದ ಸಿರಿಧಾನ್ಯನೇ ತಿಂದ್ರೆ ಯಾವುದೋ ಅಂತ ಕಾಯಿಲೆಗಳು ಬರೋದಿಲ್ಲ. ಮತ್ತೆ ಇದು ನಮ್ಮ ರಕ್ತಕ್ಕೆ ಎಷ್ಟು ಬೇಕೋ ಅಷ್ಟು ನಿಧಾನ ರೀತಿಯಲ್ಲಿ ಸಕ್ಕರೆನ ಬಿಡುಗಡೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಷ್ಟೇ ಅಲ್ಲ, ಈ ಆರೋಗ್ಯ ದೃಷ್ಟಿಯಲ್ಲಿ ಹೇಳ್ಬೇಕು ಅಂದ್ರೆ ಈ ಸಿರಿಧಾನ್ಯದಲ್ಲಿ ಫೈಟೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಾರೆ, ಅಂದ್ರೆ ಐಸೋಫ್ಲೇವಾನ್ಸ್, ಪಾಲಿಫಿನಾಲ್ಸ್ ಅಂತ ಹೇಳ್ತಾರೆ, ಅವು ಮಾನಸಿಕ ಮತ್ತೆ ದೈಹಿಕ ತೊಂದರೆಗಳಿಗೂ ವಿರುದ್ಧನೂ ಹೋರಾಡ್ತಾವೆ ಇರ್ತವೆ. ಮತ್ತೆ ನಮ್ಗೆ ಅಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿ ಬರುತ್ತೆ. ಅಂದ್ರೆ ಬೇರೆ ಯಾವ್ದಾದ್ರು ವೈರಸ್ ಬ್ಯಾಕ್ಟೀರಿಯಾ ನಮಗೆ ಬಂದ್ರೆ ಅದನ್ನ ಫೈಟ್ ಮಾಡೋಷ್ಟು ಶಕ್ತಿನೂ ಸಿರಿಧಾನ್ಯಗಳಲ್ಲಿ ಇದೆ. ನಾನು ಹೇಳ್ದಂಗೆ ಇದು ರಕ್ಷಣೆ ನೀಡೋದು ಅಷ್ಟೇ ಅಲ್ಲ, ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಮತ್ತೆ ನಿಧಾನವಾಗಿ ಹೀರಲ್ಪಡುತ್ತೆ ನಮ್ಮ ಕರಳಿನಲ್ಲಿ. ಅದರಿಂದ ಏನಾಗುತ್ತೆ ಅಂತಂದ್ರೆ ಶಕ್ತಿ ಒಂದೇ ಸರಿ ಶುಗರ್ ಜಾಸ್ತಿ ಆಗೋದಿಲ್ಲ. ನೋಡಿ, ಸಿರಿಧಾನ್ಯ ತಿಂದು, ಅಕ್ಕಿ ತಿಂದು, ಅನ್ನ ತಿಂದು ನೋಡಿ, ಅದರಲ್ಲಿ ಯಾವುದು ಬೇಗ ಶುಗರ್ ಜಾಸ್ತಿ ರಿಲೀಸ್ ಆಗುತ್ತೆ ಅಂತ. ಅಂದ್ರೆ ಇದರಲ್ಲಿ ಸ್ವಲ್ಪ ನಿಧಾನಕ್ಕೆ ಎಷ್ಟು ಬೇಕೋ ಅಷ್ಟು ನಮ್ಮ ದೇಹದಲ್ಲಿ ಹೀರ್ಕೊಳ್ಳುತ್ತೆ, ಒಂದೇ ಸರಿ ಸಡನ್ ಆಗಿ ಇರ್ಕೊಳ್ಳೋದಿಲ್ಲ. ಹಂಗಾಗಿ ಮತ್ತೆ ಇದು ಕ್ಯಾನ್ಸರ್ ಆತರ ಮಾರಕ ರೋಗಗಳನ್ನ ತಡೆಗಟ್ಟಷ್ಟು ಶಕ್ತಿ ಸಿಗುತ್ತೆ. ಮತ್ತೆ ಈಗ ಮುದ್ದೆ ಊಟ ಮಾಡ್ಕೊ ಬಂದ್ರೆ, ಬೆಳಗ್ಗೆ ಊಟ ಮಾಡಿದ್ರೆ ಮಧ್ಯಾಹ್ನದ ತನಕ ಹಸಿ ಹೋಗಲ್ಲ, ಅನ್ನ ಊಟ ಮಾಡ್ಕೊ ಬಂದ್ಬಿಟ್ರೆ ಒಂದ್ ಗಂಟೆಗೆನೆ ಹಸಿವಾಗುತ್ತೆ. ಅದು ಈ ಸಿರಿಧಾನ್ಯದಲ್ಲಿರುವಂತ ಮಹತ್ವ, ಅಂದ್ರೆ ಹಸಿವನ್ನು ನೀಗಿಸುವಂತ ಶಕ್ತಿನೂ ಈ ಸಿರಿಧಾನ್ಯದಲ್ಲಿ ಇದೆ ಅಂತ ಹೇಳ್ಬೋದು. ಅಂತ ಅಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಅಗತ್ಯ ಇರುತ್ತೋ ಅಷ್ಟು ಪ್ರಮಾಣದಲ್ಲಿ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಬಹಳ ನಿಧಾನವಾಗಿ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿ ಇರುತ್ತೆ ಅನ್ನುವಂಥದ್ದು. ಈ ಸಿರಿಧಾನ್ಯಗಳಲ್ಲಿರ್ತಕ್ಕಂಥ ಔಷಧೀಯ ಪೋಷಕಾಂಶಗಳು ಯಾವ್ಯಾವು, ಅದರ ಮಹತ್ವ ಏನು? ಸಿರಿಧಾನ್ಯದಲ್ಲಿ ನಾನು ಆಗ್ಲಿಂದ ಹೇಳಿದೆ ಪೋಷಕಾಂಶಗಳು ಇದಾವೆ, ಅದ್ರ ಜೊತೆಗೆ ಔಷಧೀಯ ಗುಣಗಳು ಇಂಪಾರ್ಟೆಂಟ್, ಅವು ಜಾಸ್ತಿ ಇದೆ. ಅಂದ್ರೆ ಈ ಪಾಲಿಫಿನಾಲ್ಸ್ ಅಂತ ಹೇಳ್ತಾರೆ, ಅಥವಾ ಫೈಟೋಇಸ್ಟ್ರೋಜೆನ್ಸ್ ಅಂತಾರೆ, ನಾರಿನ ಅಂಶ ಅಂತಾರೆ, ಫೈಟಿಕ್ ಆಸಿಡ್ ಅಂತ ಹೇಳ್ತಾರೆ, ಇವೆಲ್ಲ ತುಂಬಾ ಹೆಚ್ಚಾಗಿದ್ದಾವೆ. ಎಕ್ಸಾಂಪಲ್ಲು ಈಗ ಪಾಲಿಫಿನಾಲ್ಸ್, ಏನಕ್ ಬೇಕು ಪಾಲಿಫಿನಾಲ್ಸ್ ಅಂತಂದ್ರೆ, ಅಂತಂದ್ರೆ ಕ್ಯಾನ್ಸರ್ ಆಗೋದನ್ನ ತಡೆಯುತ್ತೆ ಇದು. ಮತ್ತೆ ಅದಷ್ಟೇ ಅಲ್ಲ, ರೋಗ ಕೋಶಗಳು ಅಂದ್ರೆ ಈಗ ಜೀವಕೋಶಗಳು ಸೆಲ್ಸ್ ಅಂತ ಹೇಳ್ತಾರಲ್ಲ, ಅಲ್ಲಿ ರೋಗ ಬರದಂಗೆ ತಡೆಗಟ್ಟುತ್ತೆ. ಮತ್ತೆ ಸೂಕ್ಷ್ಮಾಣು ಜೀವಿಗಳಿಂದ ಹೋರಾಡುವಂತ ಶಕ್ತಿನೂ ಸಿಗುತ್ತೆ. ಮತ್ತೆ ಇದು ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳದ್ನಲ್ಲ, ಅದರಿಂದ ಇದು ದೊಡ್ಡ ರೋಗ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬರಿಂದ ಒಬ್ರಿಗೆ ಹರಡಲ್ಲ, ಈಗ ಕೆಮ್ಮು ನೆಗಡೆ ಆದ್ರೆ ಒಬ್ರಿಗೆ ಬಂದ್ರೆ ಇನ್ನೊಬ್ರಿಗೆ ಬರುತ್ತೆ. ಆದ್ರೆ ಹೃದಯ ರೋಗ, ಕ್ಯಾನ್ಸರ್, ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು ಇವೆಲ್ಲ ಒಬ್ರಿಂದ ಒಬ್ರಿಗೆ ಹರಡಲ್ಲ. ಇಂಥ ಕಾಯಿಲೆಗಳನ್ನ ಕಡಿಮೆ ಮಾಡುವಂತ ಶಕ್ತಿ ಈ ಪಾಲಿಫಿನಾಲ್ಸ್ ಅಲ್ಲಿ ಇರುತ್ತೆ. ಅದೇ ತರ ಔಷಧೀಯ ಗುಣಗಳು ಅಂದ್ರೆ ಇನ್ನೊಂದು ಫೈಟೋಇಸ್ಟ್ರೋಜೆನ್ಸ್ ಅಂತ, ಇದು ಅಷ್ಟೇ ಕ್ಯಾನ್ಸರ್ ಬರೋದನ್ನ ತಡೆಯುತ್ತೆ. ಮತ್ತೆ ಫೈಟೋಸ್ಟಿರಾಲ್ಸ್ ಅಂತ ಹೇಳ್ತಾರೆ, ಇದು ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗೋದನ್ನೇ ಕಡಿಮೆ ಮಾಡುತ್ತೆ. ಇನ್ನು ಹೇಳ್ಬೇಕು ಅಂದ್ರೆ ಫೈಟಿಕ್ ಆಸಿಡ್ ಅಂತ ಹೇಳ್ತಾರೆ, ಅಥವಾ ಫೈಟಿಕ್ ಆಮ್ಲ ಅಂತ ಹೇಳ್ತಾರೆ, ಇದು ಅಷ್ಟೇ ನಮ್ಮ ರೋಗದ ರಕ್ಷಣೆಗೆ ಅಂದ್ರೆ ಜೀವಕೋಶಗಳನ್ನ ಸೇವ್ ಮಾಡುತ್ತೆ. ಅಂದ್ರೆ ನಮ್ಮ ಜೀವಕೋಶಗಳನ್ನ ಹಾಳಾಗ್ದಂಗೆ ರಕ್ಷಣೆ ಮಾಡೋಂತ ಶಕ್ತಿ ಈ ಫೈಟಿಕ್ ಆಸಿಡ್ ಅಲ್ಲಿ ಇರುತ್ತೆ. ಅದು ಎಲ್ಲಾದ್ರ ಜೊತೆಗೆ ನಾರಿನಾಂಶ, ಇದು ತುಂಬಾ ಒಳ್ಳೇದು. ನೋಡಿ, ಹೇಳ್ಬೇಕು ಅಂದ್ರೆ ಜೀರ್ಣವಾಗೋದು ನಿಧಾನ ರೀತಿಯಲ್ಲಿ ಆಗುತ್ತೆ. ಮತ್ತೆ ನಮ್ಮ ದೇಹದಲ್ಲಿ ಜೀರ್ಣ ರಸಗಳು ಉತ್ಪತ್ತಿ ಆಗುತ್ತಲ್ಲ, ಅವನ್ನ ಆ ರಸಗಳಿಗೆ ಮತ್ತೆ ಆಹಾರಕ್ಕೆ ಸಂಪರ್ಕನೇ ಕೊಡೋದಿಲ್ಲ. ಆ ಸಂಪರ್ಕ ಕೊಡಲಿಲ್ಲ ಅಂತಂದ್ರೆ ಬೇಗ ಬೇಗ ಶುಗರ್ ಜಾಸ್ತಿ ರಿಲೀಸ್ ಆಗೋದಿಲ್ಲ ಅಂತ ಹೇಳ್ಬೋದು. ಅದ್ ನಿಧಾನಕ್ಕೆ ಸಕ್ಕರೆ ಅಂಶ ಬಿಡುಗಡೆ ಆಗುತ್ತೆ ಇದ್ರ ಸಂಪರ್ಕ ಇಲ್ಲದೆ. ಮತ್ತೆ ಸಕ್ಕರೆ ಅಂಶ ರಕ್ತದಲ್ಲಿ ಕಡಿಮೆ ಮಾಡುತ್ತೆ, ಮತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಮಲಬದ್ಧತೆ ಮತ್ತೆ ಮೂಲವ್ಯಾಧಿ ಇವುಗಳೆಲ್ಲದಕ್ಕೂ ಇದು ಹೆಚ್ಚಿಗೆ ಉಪಯುಕ್ತ. ಹೀಗೆ ಈ ಸಿರಿಧಾನ್ಯಗಳಲ್ಲಿ ಸಾಕಷ್ಟು ಔಷಧೀಯ ಪೋಷಕಾಂಶಗಳು ಕೂಡ ಇದ್ದಾವೆ. ಅವು ನಮ್ಮ ಮನುಷ್ಯರನ್ನ ಕಾಡ್ತಕ್ಕಂತಹ ಅನೇಕ ವಿಧದ ಇತ್ತೀಚಿನ ಕಾಯಿಲೆಗಳಿಂದ ರಕ್ಷಣೆಯನ್ನ ನೀಡುತ್ತೆ ಅನ್ನುವಂಥದ್ದು. ಇತ್ತೀಚೆಗೆ ನಮ್ಮನ್ನ ಹೆಚ್ಚಾಗಿ ಕಾಡ್ತಾ ಇರತಕ್ಕಂಥ ಸಮಸ್ಯೆ ಅಂತ ಅಂದ್ರೆ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಅನ್ನುವಂಥದ್ದು. ಸಿರಿಧಾನ್ಯ ಹೇಗೆ ಸಕ್ಕರೆ ಕಾಯಿಲೆಯನ್ನ ಕಡಿಮೆ ಮಾಡುತ್ತೆ? ಈ ಸಿರಿಧಾನ್ಯದಲ್ಲಿ ನಾನು ಹೇಳಿದೆ ಆಗ್ಲಿಂದ ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಹೇಳಿದೆ. ಈ ನಾರಿನಾಂಶ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಈ ಪಚನ ಆಗೋದು ಅಂದ್ರೆ ಡೈಜೆಷನ್ ಆಗೋದು ಅಂತ ಹೇಳ್ತಾರಲ್ಲ, ಜೀರ್ಣ ಆಗೋದಕ್ಕೆ ಬಿಡೋದಿಲ್ಲ. ಇದು ಜೀರ್ಣ ಆಗ್ಬಿಟ್ಟು ಹೀರ್ಕೊಳೋದಕ್ಕೆ ನಮ್ಮ ದೇಹದಲ್ಲಿರುವಂತ ಜೀವಕೋಶಗಳಿಗೆ ಬಿಡೋದಿಲ್ಲ. ಬಿಡದಿಲ್ಲ ಅಂತಂದ್ರೆ ಅವಾಗ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗೋದಿಲ್ಲ. ಅದರಿಂದ ಅದು ಅಷ್ಟೇ ಮೇಂಟೈನ್ ಮಾಡ್ಕೊಂಡು ನಿಧಾನಗತಿಯಲ್ಲಿ ಬಿಡುಗಡೆ ಆಗಂಗ್ ಮಾಡುತ್ತೆ. ಅದರಿಂದ ಹೆಚ್ಚು ಉಪಯುಕ್ತ ಅಂತಂದು ಹೇಳ್ಬೋದು. ಮತ್ತೆ ಇದ್ರ ಜೊತೆಗೆ ಸಿರಿಧಾನ್ಯದಲ್ಲಿ ಮೆಗ್ನೀಷಿಯಂ ಅಂತಂದೇಳಿ ಹೇಳ್ತಾರೆ, ಅದು ಇರುತ್ತೆ. ಇದು ಏನಾಗುತ್ತೆ, ರಕ್ತದೊತ್ತಡನು ಕಡಿಮೆ ಮಾಡುತ್ತೆ. ಮತ್ತೆ ಇನ್ನೊಂದು ಗ್ಲುಕೋಸ್ ರಿಸೆಪ್ಟರ್ಸ್ ಅಂತ ಇರ್ತಾರೆ, ಇನ್ಸುಲಿನ್ ಇರುತ್ತೆ, ಅವುಗಳನ್ನ ಜಾಸ್ತಿ ಮಾಡುತ್ತೆ. ಈಗ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಓಡಾಡ್ತಾ ಇರುತ್ತೆ, ಅದನ್ನ ಸೆಲ್ಲು ಅಂದ್ರೆ ಜೀವಕೋಶ ಒಳಗಡೆ ಹೀರ್ಕೋಬೇಕು. ಅದು ಹೀರ್ಕೊಳ್ಳೋಂತ ಶಕ್ತಿ ಹೆಚ್ಚಾಗಿ ಮಾಡೋದು ಇದು ಮೆಗ್ನೀಷಿಯಂ ಅಂತ ಹೇಳ್ತಾರಲ್ಲ, ಅದು ಇರುತ್ತೆ. ಮತ್ತೆ ಇನ್ಸುಲಿನ್ ಪ್ರೊಡ್ಯೂಸ್ ಜಾಸ್ತಿ ಮಾಡಿದ್ರೆ, ಇನ್ಸುಲಿನ್ ಇಂದ ಹಾರ್ಮೋನ್ ಅಂತಾರಲ್ಲ, ಈ ಸಕ್ಕರೆನೆಲ್ಲ ಕನ್ವರ್ಟ್ ಮಾಡಿಬಿಟ್ಟು ಗ್ಲೈಕೋಜನ್ ಮಾಡಬಹುದು, ಅಥವಾ ಸಕ್ಕರೆನ ಸೆಲ್ಲಿನಲ್ಲಿ ಅಂದ್ರೆ ಜೀವಕೋಶದ ಒಳಗಡೆ ಹೀರ್ಕೊಳ್ಳೋಂತ ಶಕ್ತಿ ಕೊಡುತ್ತೆ. ಮತ್ತೆ ಇದು ಕಿಣ್ವಗಳು, ಈಗ ಆಲ್ಫಾ ಅಮೈಲೇಸ್ ಎನ್ಝೈಮ್ ಅಂತ ಹೇಳಿದ್ನಲ್ಲ, ಈ ಕಿಣ್ವಗಳನ್ನ ಕಡಿಮೆ ಮಾಡುತ್ತೆ. ಯಾಕೆ ಅಂತಂದ್ರೆ ಈಗ ಆಲ್ಫಾ ಅಮೈಲೇಸ್ ಎನ್ಝೈಮ್ ಅಂತ ಹೇಳಿದ್ವಿ, ಈ ಕಿಣ್ವಗಳು ಏನ್ ಮಾಡ್ತವೆ, ಸಕ್ಕರೆನೆಲ್ಲ ಎಳ್ಕೊಂಡು ಇದ್ ಮಾಡ್ತಾ ಇರ್ತವೆ, ರಕ್ತದಲ್ಲಿ ಜಾಸ್ತಿ ಮಾಡ್ತಾ ಇರ್ತವೆ. ಅದಕ್ಕೆ ಪಚನ ಕ್ರಿಯೆನ ಕಡಿಮೆ ಮಾಡುವಂತ ಶಕ್ತಿ ಇದರಲ್ಲೆಲ್ಲ ಇರುತ್ತೆ ಅಂತ ಹೇಳ್ಬೋದು ಸಿರಿಧಾನ್ಯದಲ್ಲಿ. ಹೀಗೆ ಈ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಅನ್ನ ಕಡಿಮೆ ಮಾಡೋದಕ್ಕೆ ಹೆಚ್ಚು ಸಹಾಯಕವಾಗುತ್ತೆ ಅಂತ ಹೇಳಿ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳಿ ಒಂದು ಬರುತ್ತೆ. ಹಾಗಂದ್ರೆ ಏನು ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತಂದ್ರೆ? ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ಒಂದು ಯಾವ್ದೋ ಒಂದು ಸಿರಿಧಾನ್ಯ ಇರ್ಬೋದು ಅಥವಾ ಒಂದು ತರಕಾರಿನೋ ಹಣ್ಣುನೋ, ಯಾವುದೇ ಆಹಾರ ಪದಾರ್ಥನ ಹೆಂಗೆ ಕಂಡುಹಿಡಿತೀವಿ ಅಂತಂದ್ರೆ, ಒಂದು 50 ಗ್ರಾಮ್ ಅವರಿಗೆ ಕೊಟ್ಟಿರ್ತೀವಿ. ಅಂದ್ರೆ ಹಿಂದಿನ ದಿನ ಅವರು ಫಾಸ್ಟಿಂಗ್ ಇರ್ಬೇಕು, ರಾತ್ರಿ ಊಟ ಮಾಡಿರ್ತಾರೆ, ಬೆಳಗ್ಗೆ ಎದ್ದಾಳ್ತಿದಂಗೆ ಒಂದು 50 ಗ್ರಾಮ್ ಯಾವ್ದಾದ್ರು ಒಂದು ಸಿರಿಧಾನ್ಯನ ಕೊಟ್ಬಿಡೋದು, ಅದ್ರ ಜೊತೆಗೆ ಕಂಪೇರ್ ಮಾಡೋದು. ಈಗ ಅದನ್ನ ಕೊಟ್ಟು ಒಂದಿನ ನೋಡೋದು, ನೆಕ್ಸ್ಟ್ ಡೇ ಇನ್ನೊಂದಿನ ಸಕ್ಕರೆ ಅಥವಾ ಬ್ರೆಡ್ ಇವನ್ ಕೊಟ್ಟು ನೋಡಿದಾಗ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್. ಅದಕ್ಕೆ ಸಿರಿಧಾನ್ಯ ಸೇವಿಸಿದ ನಂತರ ರಕ್ತದಲ್ಲಿ ಗ್ಲೂಕೋಸ್ ಅಥವಾ ಸಕ್ಕರೆ ಅಂಶ ಎಷ್ಟು ಏರಿದೆ ಡಿವೈಡೆಡ್ ಬೈ ಸಕ್ಕರೆ ಗ್ಲೂಕೋಸ್ ನಲ್ಲಿ ಸೇವಿಸಿದಾಗ ಎಷ್ಟು ರಕ್ತದಲ್ಲಿ ಜಾಸ್ತಿ ಆಗುತ್ತೆ, ಮಲ್ಟಿಪ್ಲೈ ಬೈ 100 ಅಂತಂದೇಳಿ ಹೇಳ್ತಾರೆ. ಅಂದ್ರೆ ಇದರಿಂದ ಏನಾಗುತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್ ಇಂದ ಅಂದ್ರೆ, ಈ ಜಾಸ್ತಿ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋಂತ ಆಹಾರ ತಗೊಂಡ್ರೆ ಬೇಗ ರಕ್ತದಲ್ಲಿ ಶುಗರ್ ಜಾಸ್ತಿ ಆಗುತ್ತೆ, ಅಂದ್ರೆ ಹೈಪರ್ ಗ್ಲೈಸೆಮಿಯಾ ಅಂತಂದೇಳಿ ಹೇಳ್ತಾರೆ. ಅದು ಈಗ ನೋಡಿ ಸೊಪ್ಪು ಅಥವಾ ತರಕಾರಿ ತಗೊಂಡ್ರೆ ತುಂಬಾ ಕಡಿಮೆ ಇರುತ್ತೆ, ಅದರಲ್ಲಿ ನೀವು 100 ಗ್ರಾಮ್ ತಗೊಂಡ್ರೆ ಕಡಿಮೆ ಅಂತಂದ್ರೆ ಒಂದು 50 ಕಡಿಮೆ ಇರುತ್ತೆ, ಒಂದು 40-50 ಆ ತರ ಇರುತ್ತೆ. ಅವಾಗ ಏನಾಗುತ್ತೆ, ನೀವು ಎಷ್ಟು ತಿಂದ್ರು ಜಾಸ್ತಿ ಸೊಪ್ಪು ತರಕಾರಿ ತಿಂದ್ರು ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಹೋಗೋದಿಲ್ಲ. ಅದೇ ನೀವು ಹೇಳಿದ್ವಲ್ಲ ಈ ವೈಟ್ ರೈಸ್ ಅಥವಾ ಬ್ರೆಡ್ ಅವನ್ನೆಲ್ಲ ತಿಂದ್ರೆ ಜಾಸ್ತಿ ಹೋಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಅಂದ್ರೆ ನಾವು ಯಾವುದೇ ಒಂದು ಆಹಾರವನ್ನ ಸೇವನೆ ಮಾಡಿದಾಗ ಎಷ್ಟು ಪ್ರಮಾಣದಲ್ಲಿ ಸಕ್ಕರೆ ಅಂಶ ಬಿಡುಗಡೆ ಆಯ್ತು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದನ್ನ ಆಧರಿಸಿ ನಮ್ಮ ಡಯಾಬಿಟಿಸ್ ಅನ್ನುವಂಥದ್ದು ಇರುತ್ತೆ. ಅಂತ ಅಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಸಕ್ಕರೆ ಅಂಶ ಬಿಡುಗಡೆ ಆಯ್ತು ಅಂತ ಅಂದ್ರೆ ನಮ್ಮಲ್ಲಿ ಈ ಒಂದು ಶುಗರ್ ಅಂಶ ಜಾಸ್ತಿ ಆಗುತ್ತೆ. ಕಡಿಮೆ ಪ್ರಮಾಣದಲ್ಲಿ ಆಯ್ತು ಅಂತ ಅಂದಾಗ ಅದು ಒಂದು ನಿಯಂತ್ರಣದಲ್ಲಿ ಇರುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಗ್ಲೈಸೆಮಿಕ್ಸ್ ಇಂಡೆಕ್ಸ್ ಯಾವ ಪದಾರ್ಥಗಳಲ್ಲಿ ಕಡಿಮೆ ಇರುತ್ತೋ ಅಂತಹ ಪದಾರ್ಥಗಳನ್ನ ಸೇವನೆ ಮಾಡ್ತಕ್ಕಂಥದ್ದು ಸಕ್ಕರೆ ಕಾಯಿಲೆ ಇರತಕ್ಕಂತಹ ವ್ಯಕ್ತಿಗಳಿಗೆ ಹೆಚ್ಚು ಸೂಕ್ತ ಅನ್ನುವಂಥದ್ದು. ಯಾವೆಲ್ಲ ಪದಾರ್ಥಗಳಲ್ಲಿ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋಂಥದ್ದು ಕಡಿಮೆ ಪ್ರಮಾಣದಲ್ಲಿರುತ್ತೆ? ಅದೇ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರಿದ್ರೆ ಅಂದ್ರೆ ನಾನು ಹೇಳಿದ್ನಲ್ಲ, ಹಣ್ಣುಗಳು ಇರ್ಬೋದು ಅಥವಾ ಬಾರ್ಲಿನಲ್ಲಿ 28 ಇರುತ್ತೆ, ಹಣ್ಣುಗಳು ಅಂದ್ರೆ ಆಪಲ್ ಅಲ್ಲಿ 36 ಅಥವಾ ಆರೆಂಜ್ ಅಂತಂದ್ರೆ ಅದರಲ್ಲಿ 43 ಇರುತ್ತೆ, ಬಾಳೆಹಣ್ಣಲ್ಲಿ 51 ಇರುತ್ತೆ. ಇದಕ್ಕೆ ಕಡಿಮೆ ಪ್ರಮಾಣದ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದು ಅಂತ ಹೇಳ್ಬೋದು. ಇನ್ನು ಮೀಡಿಯಂ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತಂದ್ರೆ 56-69 ಇರುತ್ತೆ. ಅವು ಯಾವುವು ಅಂತಂದ್ರೆ ಈಗ ಮಿಲೆಟ್ಸ್ ಅಂತಂದ್ರೆ ಈಗ ಹೇಳಿದ್ವಲ್ಲ ಸಿರಿಧಾನ್ಯಗಳಿಂದ, ಮತ್ತೆ ಪೈನಾಪಲ್ ಇವುಗಳಲ್ಲೆಲ್ಲ ಮೀಡಿಯಂ ಆಗಿರುತ್ತೆ, ತುಂಬಾ ಕಡಿಮೆ ಅಲ್ಲ ತುಂಬಾ ಜಾಸ್ತಿ ಇರೋದಿಲ್ಲ. ಅದೇ ತರ ಈಗ ಅಕ್ಕಿ ಎಲ್ಲ ತಗೊಂಡ್ರೆ 78 ಆ ತರ, ಅಥವಾ ಕಾರ್ನ್ಫ್ಲೋರ್ ಅಂದ್ರೆ ಮುಸ್ಕಿನ್ ಜೋಳದ ಹಿಟ್ಟು ಅವೆಲ್ಲ ತಗೊಂಡ್ರೆ 81 ಗ್ಲೈಸೆಮಿಕ್ ಇಂಡೆಕ್ಸ್, ತುಂಬಾ ಜಾಸ್ತಿ ಇರುತ್ತೆ ಅದರಲ್ಲಿ ಅಂತ ಹೇಳ್ಬೋದು. ಅಂತ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಯಾವ್ದಿರುತ್ತೋ ಅದನ್ನ ನಾವು ಸೇವನೆ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಈ ಸಿರಿಧಾನ್ಯಗಳಿಂದ ಹೃದಯ ರೋಗ ಕೂಡ ಬರದ ಹಾಗೆ ತಡೆಯುತ್ತೆ ಅಂತ ಹೇಳ್ತಾರೆ. ಹೇಗೆ ತಡೆಯುತ್ತೆ, ಯಾವ ಎಲ್ಲ ಅಂಶಗಳು ಇಲ್ಲಿ ನೆರವಾಗ್ತವೆ? ಹೃದಯ ರೋಗ ಅಂತಂದ್ರೆ ನೋಡಿ ಹೇಳ್ಬೇಕು ಅಂತಂದ್ರೆ ನಾರಿನ ಅಂಶ ಹೇಳಿದ್ನಲ್ಲ ತುಂಬಾ ಒಳ್ಳೇದು, ಆ ನಾರಿನ ಅಂಶ ಕಡಿಮೆ ಮಾಡುತ್ತೆ. ಅದಷ್ಟೇ ಅಲ್ದಲೆ ಮೆಗ್ನೀಷಿಯಂ ಅಂತ ಹೇಳಿದೆ, ಆ ಖನಿಜನು ಇಂಪಾರ್ಟೆಂಟು, ಅದು ಅಷ್ಟೇ ಬಿಪಿನ ಕಡಿಮೆ ಆಗುತ್ತೆ. ಮತ್ತೆ ಪಾಲಿಫಿನಾಲ್ಸ್, ಟ್ಯಾನಿನ್ಸ್, ಫೈಟೈಟ್ಸ್ ಅಂತ ಹೇಳಿದೆ, ಇವೆಲ್ಲ ನಮ್ಮಲ್ಲಿರೋಂತಹ ಕೊಬ್ಬು ಅಥವಾ ಕೊಲೆಸ್ಟ್ರಾಲ್ ಅಥವಾ ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತಾರೆ, ಕೆಟ್ಟ ಕೆಟ್ಟ ಕೊಬ್ಬನ್ನೆಲ್ಲ ಹಿಂಗೆ ಹಿಡಿದ್ಬಿಡುತ್ತೆ. ಹಿಡಿದ್ಬಿಟ್ಟು ಅದು ರಕ್ತಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ, ಅದನ್ನ ಮಲದಿಂದ ಹೊರಗಡೆಗೆ ಕಳಿಸುತ್ತೆ. ಅದರಿಂದ ಈ ರೋಗಗಳನ್ನ ಕಡಿಮೆ ಮಾಡುವಂತ ಶಕ್ತಿ ಸಿರಿಧಾನ್ಯಗಳಲ್ಲಿ ಇದೆ. ಸಾಮಾನ್ಯವಾಗಿ ಇತ್ತೀಚೆಗೆ ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಮಾನವನ ದೇಹದಲ್ಲಿ ಇರತಕ್ಕಂತ ಹೊಟ್ಟೆ ಏನಿದೆಯೋ ಈ ಹೊಟ್ಟೆಯಿಂದನೇ ತುಂಬಾ ಕಾಯಿಲೆಗಳು ಉತ್ಪತ್ತಿ ಆಗುವಂಥದ್ದು, ಅಲ್ಲಿಂದಲೇ ಪ್ರಾರಂಭ ಆಗುವಂಥದ್ದು ಅಂತ ಹೇಳಿ. ಈ ಉದರದ ಕಾಯಿಲೆಗಳೇನಿದ್ದಾವೋ ಇವುಗಳನ್ನ ತಡೆಯುವ ನಿಟ್ಟಿನಲ್ಲಿ ಸಿರಿಧಾನ್ಯಗಳು ಎಷ್ಟರ ಮಟ್ಟಿಗೆ ಸಹಾಯಕ? ಉದರದ ಕಾಯಿಲೆ ಅಂದ್ರೆ ಈಗ ಹೇಳ್ಬೋದು ಸೀಲಿಯಾಕ್ ಡಿಸೀಸ್ ಅಂತ ಹೇಳ್ತಾರೆ. ಅಂದ್ರೆ ಅದು ಏನಾಗುತ್ತೆ, ನಾವು ಗೋಧಿ ತಿಂದು ತಿಂದು ತಿಂದು ತಿಂದು ಹೊಟ್ಟೆಯಲ್ಲಿ ಅದು ಉಣ್ಣಾದಂಗೆ ಆಗ್ಬಿಟ್ಟು ಅಲ್ಲಿ ಗಾಯನೂ ಆಗ್ಬಿಟ್ಟು ಬೇರೆ ಖನಿಜಗಳು ಅವ್ಯಾವು ಹೀರ್ಕೊಳಕ್ಕೂ ಆಗ್ದಂಗೆ ಮತ್ತೆ ಕೊನೆಗೆ ಕ್ಯಾನ್ಸರ್ ತರ ಬರಬಹುದು, ಆ ತರ ಇರುತ್ತೆ. ಅದು ಯಾಕೆ ಅಂದರೆ ಗೋಧಿನಲ್ಲಿ ಗ್ಲುಟೆನ್ ಅಂತ ಇರುತ್ತೆ. ಇದು ಗ್ಲುಟೆನ್ ಈಗ ಬೇಕರಿ ಪ್ರಾಡಕ್ಟ್ಸು ಬ್ರೆಡ್ಡು ಕೇಕು ಅವೆಲ್ಲ ಮಾಡೋದಕ್ಕೆ ಬೇಕೇ ಬೇಕು. ಅಕ್ಕಿಯಿಂದ ಮಾಡಕ್ ಹೋದ್ರೆ ನೋಡ್ರಿ ಬರೋದಿಲ್ಲ ಆ ಗ್ಲುಟೆನ್. ಅದು ಪ್ರೋಟೀನ್, ಆದ್ರೆ ನಮ್ಮ ದೇಹದಲ್ಲಿ ಅದ್ರದ್ದು ಇಂಟಾಲರೆನ್ಸ್ ಅಂದ್ರೆ ಒಬ್ಬೊಬ್ಬರಿಗೆ ಜೀರ್ಣಿಸ್ಕೊಳ್ಳೋಷ್ಟು ಶಕ್ತಿನೇ ಇರೋದಿಲ್ಲ ಗ್ಲುಟೆನ್, ಅಂತವ್ರಿಗೆ ಇದು ಸೀಲಿಯಾಕ್ ಡಿಸೀಸ್ ಅಂತ ಬರುತ್ತೆ. ಹಂಗಾಗಿ ಈ ಸಿರಿಧಾನ್ಯಗಳು ತಗೊಂಡ್ರೆ ಇದ್ರಲ್ಲಿ ಯಾವುದು ಗ್ಲುಟೆನ್ ಇರೋದಿಲ್ಲ, ಹಂಗಾಗಿ ಅವರು ಆರಾಮಾಗಿ ಹೊಟ್ಟೆ ನೋವು ಇರಲ್ಲ, ಏನು ಇಲ್ದಂಗೆ ಆರೋಗ್ಯವಾಗಿ ಇರಬಹುದು. ಇನ್ನು ಇತರ ಅನೇಕ ಕಾಯಿಲೆಗಳು ಮನುಷ್ಯನನ್ನ ಕಾಡುತ್ತೆ. ಈ ಕಾಯಿಲೆಗಳನ್ನ ನಿಯಂತ್ರಣದಲ್ಲಿ ಇಡುವಲ್ಲಿ ಈ ಸಿರಿಧಾನ್ಯಗಳು ಹೇಗೆ ಕೆಲಸವನ್ನ ಮಾಡ್ತವೆ? ಇನ್ನ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರ್ಯಾಕ್ ಅಂತ ಹೇಳ್ತಾರೆ, ಅಂದ್ರೆ ಜೀರ್ಣಾಂಗ ವ್ಯೂಹ ಅಂತ ಇದೆಯಲ್ಲ, ಈ ಜಠರದಿಂದ ಕರಳಿಂದ ದೊಡ್ಡ ಕರಳು ಸಣ್ಣ ಕರಳು ಎಲ್ಲದಕ್ಕೂ ಈ ಪೋಷಕಾಂಶಗಳು ಅಲ್ಲಿ ಅಲ್ಸರ್ಸ್ ಅಂತ ಆಗ್ತವೆ, ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ. ಅಂದ್ರೆ ಹೊಟ್ಟೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗಿದೆ ಅಂತ ಹೇಳ್ತಾರೆ ನೋಡ್ರಿ. ಅದು ಯಾಕೆ ಅಂದ್ರೆ ಆಸಿಡ್ ಜಾಸ್ತಿ ಇರುತ್ತೆ, ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ಆಲ್ಕಲಿ ಇರೋಂತ ಆಹಾರನ ಸಿರಿಧಾನ್ಯಗಳಲ್ಲಿ ಇರೋದ್ರಿಂದ ಇದು ಜೀರ್ಣಾಂಗ ವ್ಯೂಹದ ಕಾಯಿಲೆಗಳನ್ನ ಕಡಿಮೆ ಮಾಡುತ್ತೆ. ಈ ಸಿರಿಧಾನ್ಯಗಳನ್ನ ಏಕೆ ಸೇವಿಸಬೇಕು ಅಂತ ಹೇಳ್ತಿರತ್ತಾವ? ಇವು ಬಹಳ ಇಂಪಾರ್ಟೆಂಟು. ಯಾಕೆ ಅಂತ ಅಂದ್ರೆ ಇದ್ರಲ್ಲಿ ನಾರಿನಾಂಶ ಇರುತ್ತೆ ಅಂತ ಹೇಳಿದೆ. ನಾರಿನಾಂಶ ಇರೋದ್ರಿಂದ ನಮ್ಮ ಈಗ ಹೇಳಿದ ಜೀರ್ಣಾಂಗ ಕ್ರಿಯೆಯಲ್ಲಿ ಇದು ಭಾಗವಹಿಸುತ್ತೆ. ಮತ್ತೆ ಇವು ಪ್ರೀಬಯೋಟಿಕ್ಸ್ ಆಗಿ ವರ್ಕ್ ಮಾಡ್ತವೆ. ಪ್ರೀಬಯೋಟಿಕ್ಸ್ ಅಂತಂದ್ರೆ ಈ ನಾರಿನಾಂಶ ಇರ್ಬೋದು ಅಥವಾ ಒಲಿಗಳ ಸೆಕರೈಟ್ಸ್ ಅಂತಾರೆ. ಈಗ ನೋಡ್ರಿ, ಒಂದೊಂದ್ಸರಿ ಕಡಲೆ ತಿಂದು ಬಂದ್ಬಿಟ್ರೆ ಎಲ್ಲ ಒಂದೇ ಕುತ್ಕೊಂಡು ಅವ್ರು ಒಂಥರ ವಾಸನೆ ಬರ್ತಾ ಇರ್ತಾವ್ರ ಪಕ್ಕ ಕುತ್ಕೊಂಡ್ರೆ. ಅದು ಯಾಕೆ ಅಂತಂದ್ರೆ ನಮ್ಮ ದೊಡ್ಡ ಕರುಳಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಅವನ್ನ ತಿಂದು ಎನರ್ಜಿ ಪ್ರೊಡ್ಯೂಸ್ ಮಾಡಿ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತಾರೆ. ಅವು ಏನು ಅಂತಂದ್ರೆ ಪ್ರೊಪಿಯೋನಿಕ್ ಆಸಿಡ್, ಅಸಿಟಿಕ್ ಆಸಿಡ್ ಅಥವಾ ಬಿಟ್ರಿಕ್ ಆಸಿಡ್, ಮತ್ತೆ ಅದರಿಂದ ಸ್ವಲ್ಪ ಶಕ್ತಿನೂ ಬರುತ್ತೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ದೊಡ್ಡ ಕರುಳಿನಲ್ಲಿರುವಂತಹ ಗಾಯಗಳು ಇನ್ಫ್ಲಮೇಷನ್ ಅಂತ ಹೇಳ್ತಾರೆ ಅವನ್ನೆಲ್ಲ ಕಡಿಮೆ ಮಾಡೋಷ್ಟು ಶಕ್ತಿ ಇದಿರುತ್ತೆ. ಅದಕ್ಕೆ ಇದಕ್ಕೆ ಪ್ರೀಬಯೋಟಿಕ್ಸ್ ಅಂತಾನು ಹೇಳ್ತಾರೆ. ಮತ್ತೆ ಇದರಲ್ಲಿ ಸಿರಿಧಾನ್ಯದಲ್ಲಿ ಸಸಾರಜನಕ ಇರುತ್ತಲ್ಲ, ಇದರಲ್ಲಿ ಗ್ಲುಟೆನ್ ಇರೋದಿಲ್ಲ. ಮತ್ತೆ ಇದರಲ್ಲಿ ಸಸಾರಜನಕದಲ್ಲಿ ಒಳ್ಳೆ ಅಮೈನೋ ಆಸಿಡ್ಸ್ ಅಂದ್ರೆ ಸಸಾರಜನಕ ಅಮೈನ ಆಮ್ಲಗಳಿಂದ ಅವು ಒಳ್ಳೆ ಆಮ್ಲಗಳು ನಮ್ಮ ದೇಹಕ್ಕೆ ಬೇಕು ಅಂತವಿರ್ತವೆ. ಮತ್ತೆ ಕೊಬ್ಬು, ಕೊಬ್ಬು ಅಂದ್ರೆ ಎಲ್ಲಾನು ಕೆಟ್ಟವು ಅಂತ ಅಲ್ಲ, ಈಗ ಫಿಶ್ ಇಂದ ಇರ್ಬೋದು ಕಾಳುಗಳಿಂದ ಇರ್ಬೋದು ಒಳ್ಳೊಳ್ಳೆ ಕೊಬ್ಬುನು ಇರ್ತವೆ. ಅಂತ ಕೊಬ್ಬು ಹೆಚ್ಚಾಗಿರುತ್ತೆ ಈ ಸಿರಿಧಾನ್ಯದಲ್ಲಿ. ಮತ್ತೆ ಇದು ಖನಿಜಗಳು ಅಂದ್ರೆ ಹೇಳಿದ್ನಲ್ಲ ಕಬ್ಬಿಣಾಂಶ ಅಥವಾ ಸತು ಅಥವಾ ಸುಣ್ಣದ ಅಂಶನೂ ಜಾಸ್ತಿ ಇರುತ್ತೆ. ಮತ್ತೆ ಇದರಲ್ಲಿ ವಿಟಮಿನ್ಗಳಾದಂತಹ ಬಿ ಇರುತ್ತೆ, ಇ ಅನ್ನೋದು ವಿಟಮಿನ್ ಇರುತ್ತೆ. ಇ ಅಂತಂದ್ರೆ ಇದು ಆಂಟಿ ಆಕ್ಸಿಡೆಂಟ್ ತರ, ಅಂದ್ರೆ ಕ್ಯಾನ್ಸರ್ ಅವೆಲ್ಲ ಬರ್ದಂಗೆ ತಡೆಗಷ್ಟು ಶಕ್ತಿ ಇರುತ್ತೆ. ಮತ್ತೆ ಇದರಲ್ಲಿ ದಪ್ಪ ಆಗೋದನ್ನು ಕಡಿಮೆ ಮಾಡ್ಬೋದು ಸಿರಿಧಾನ್ಯ ತಿಂದು. ಸಕ್ಕರೆ ಕಾಯಿಲೆ ಅಷ್ಟೇ ಅಲ್ಲ, ಕ್ಯಾನ್ಸರ್ ಅಷ್ಟೇ ಅಲ್ಲ, ನಾವು ದಪ್ಪ ಆಗೋದನ್ನು ಕಡಿಮೆ ಮಾಡ್ಬೋದು. ಯಾಕೆಂತಂದ್ರೆ ತಿಂದಂಗೆ ಹೊಟ್ಟೆ ತುಂಬ್ದಂಗಾಗುತ್ತೆ, ಬೇಗ ತಿನ್ನೋದಿಲ್ಲ, ಮತ್ತೆ ತಿಂದಿದ್ದೆಲ್ಲ ರಕ್ತಕ್ಕೋಗಲ್ಲ, ಎಲ್ಲ ಮಲದಲ್ಲಿ ವಾಪಸ್ ಬರೋದ್ರಿಂದ ಇದು ತುಂಬಾ ಒಳ್ಳೇದು ಸಿರಿಧಾನ್ಯ ಅಂತ ಹೇಳ್ಬೋದು. ಸಿರಿಧಾನ್ಯಗಳಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿದ್ದಾವೆ, ಅವುಗಳ ಸೇವನೆಯನ್ನ ಮಾಡಬೇಕು ಅಂತ ಹೇಳಿದ್ರಿ. ಹೇಗೆ ಸೇವನೆಯನ್ನ ಮಾಡ್ತಕ್ಕಂಥದ್ದು ಸೂಕ್ತ, ಅದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಈ ಸಿರಿಧಾನ್ಯಗಳು ನೋಡಿ, ಒಬ್ಬೊಬ್ರು ಏನಂತಾರೆ ತಿಂತಿದಂಗೆ ಹೊಟ್ಟೆನೋ ಬಂದಪ್ಪ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಅದನ್ನ ಪ್ರೋಸೆಸ್ ಮಾಡ್ಬೇಕು. ಅಂದ್ರೆ ಈಗ ಮೊಳಕೆ ಮಾಡ್ಕೊಂಡು ತಿನ್ಬೋದು ಅಥವಾ ನೆನೆ ಹಾಕೊಂಡು ಹಿಂದಿನ ದಿನ ನೆನೆ ಹಾಕಿ ತಿನ್ಬೋದು. ಸಡನ್ ಆಗಿ ಹೆಂಗ್ ಮಾಡ್ಬೇಕು ಅಂತ, ಈಗ ಒಬ್ಬೊಬ್ರು ಸಡನ್ ಸಿರಿಧಾನ್ಯ ನಾನು ತಿನ್ಬೇಕು ಏನ್ ಮಾಡ್ಬೇಕು ಅಂತ ಅಂದ್ರೆ ಅದನ್ನ ನೆನೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ಬೇಕು. ಅರ್ಧಂಬರ್ಧ ಬೇಯಿಸಿ ತಿಂದು ಅಥವಾ ನಾವು ಅಗಿಬೇಕಾದ್ರೂ ಅಷ್ಟೇ ಚೆನ್ನಾಗಿ ಅಗದು ನುಂಗ್ಬೇಕು. ಅನ್ನಾದ್ರೆ ನೋಡಿ ಸುಮ್ನೆ ಗುಳುಮ್ ಗುಳುಮ್ ಅಂತ ನುಂಗ್ತಾ ಇರ್ತೀವಿ, ಆ ತರ ನುಂಗಿದ್ರೆ ಸಿರಿಧಾನ್ಯದಲ್ಲಿ ಜೀರ್ಣ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ತರ ಈಗ ಪ್ರತಿಯೊಂದು ಸಿರಿಧಾನ್ಯಗಳು, ಈಗ ಸಜ್ಜೆ ಇದೆ, ಈ ಸಜ್ಜೆಯಿಂದ ಏನು ಉಪಯೋಗ ಆಗುತ್ತೆ ಅಂತಂದ್ರೆ, ಈಗ ನಾವು ಸಜ್ಜೆ ತಿಂತೀವಿ, ಮೊದ್ಲಿನ ಕಾಲದಲ್ಲಿ ತುಂಬಾ ಸಜ್ಜೆ ರೊಟ್ಟಿ ಅಂತ ಎಲ್ಲ ಮಾಡ್ಕೊಂಡು ತಿಂತಾ ಇದ್ರು, ಅದಕ್ಕೆ ಪರ್ಲ್ ಮಿಲ್ಲೆಟ್ ಅಂತಾರೆ. ಇದರಲ್ಲಿ ಮೆಗ್ನೀಷಿಯಂ ಅಂತಂದಿರುತ್ತೆ, ಮತ್ತೆ ಫಾಸ್ಫರಸ್ ಮತ್ತೆ ಜಿಂಕ್ ಅಂತ ಸತು ಅನ್ನೋದು ಇರುತ್ತೆ. ಈ ಮೆಗ್ನೀಷಿಯಂ ನಾನು ಹೇಳಿದಂಗೆ ಆಗ್ಲೇ ರಕ್ತದೊತ್ತಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಇದರಲ್ಲಿ ಸಜ್ಜೆನಲ್ಲಿ ಹೊಟ್ಟೆಯಲ್ಲಿ ಉಣ್ಣಾಗೋದನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ಇದು ಕ್ಷಾರ ಅಂದ್ರೆ ಆಲ್ಕಲಿ ಹೊಂದಿರುತ್ತೆ, ಜಾಸ್ತಿ ಆಸಿಡ್ ಇಂದ ಉಣ್ಣಾಗಿರುತ್ತೆ, ಅದಕ್ಕೆ ಇದು ಆಲ್ಕಲಿ ಅಂದ್ರೆ ಕ್ಷಾರ ಹಾಕಿದ್ರೆ ಅದು ನ್ಯೂಟ್ರಲ್ ಆಗಿ ಉಣ್ಣಾಗೋದನ್ನ ಕಡಿಮೆ ಮಾಡುತ್ತೆ. ಅದೇ ತರ ಹೃದಯದ ಆರೋಗ್ಯನೂ ಕಾಪಾಡುತ್ತೆ. ಇದರಲ್ಲಿ ಲಿಗ್ನಿನ್ಸ್ ಅಂತ ಹೇಳಿದೆ, ಫೈಟೋ ನ್ಯೂಟ್ರಿಯಂಟ್ಸ್ ಅಂತ ಹೇಳ್ತಾರೆ, ಉತ್ಕರ್ಷಣ ನಿರೋಧಕ ಕೆಲಸವಾಗಿ ಮಾಡುತ್ತೆ. ಮತ್ತೆ ಇವು ಮೆಗ್ನೀಷಿಯಂ ಅನ್ನೋದು ಜಾಸ್ತಿ ಇರೋದ್ರಿಂದ ಉಸಿರಾಟದ ತೊಂದರೆಯೂ ನಿವಾರಣೆ ಆಗುತ್ತೆ. ಮೈಗ್ರೇನ್ ಅಂತಂದ ಹೇಳ್ಬಿಟ್ಟು ಈಗ ಅರ್ಧ ತಲೆನೋವು ಬಂತು ಅಂತ ಹೇಳ್ತಾ ಇರ್ತಾರೆ ನೋಡ್ರಿ, ಅದನ್ನು ಕಡಿಮೆ ಮಾಡ್ಬೋದು. ಇದಷ್ಟೇ ಅಲ್ಲ, ಇದರಲ್ಲಿ ಮೂಳೆ ಬೆಳವಣಿಗೆನೂ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಇದು ಫಾಸ್ಫರಸ್ ಅಂತ ಹೇಳದ್ನಲ್ಲ, ಅದು ಇರುತ್ತೆ, ಅದು ಶಕ್ತಿನೂ ಬಿಡುಗಡೆ ಮಾಡೋದಕ್ಕೆ ಬೇಕು. ಅಂದ್ರೆ ಎ ಟಿ ಪಿ ಅಂತಂದ ಹೇಳ್ಬಿಟ್ಟು ಶಕ್ತಿ ಒಂದು ಫಾರ್ಮ್ ಅಲ್ಲಿ ಇರುತ್ತೆ, ಆ ಫಾಸ್ಫರಸ್ ಮೂಳೆ ಬೆಳವಣಿಗೆಗೆ ಬೇಕು. ಮತ್ತೆ ಇದು ಕ್ಯಾನ್ಸರ್ ವಿರುದ್ಧ ಹೆಂಗೆ ಅಂತಂದ್ರೆ ಅದೇ ಹೇಳಿದ್ ಮೆಗ್ನೀಷಿಯಂ ಇರುತ್ತೆ ಮತ್ತೆ ಫೈಟಿಕ್ ಆಸಿಡ್ ಅಂತ ಹೇಳ್ತಾರೆ, ಆಂಟಿ ನ್ಯೂಟ್ರಿಯಂಟ್ಸ್ ಅಂದ್ರೆ ಅವು ಪೌಷ್ಟಿಕಾಂಶಗಳನ್ನ ಹಿಡಿದಿಟ್ಕೊಂಡ್ಬಿಟ್ಟು ಬೇರೆ ಹೋಗೋದಕ್ಕೆ ಸಿಗೋದಿಲ್ಲ, ಅಂದ್ರೆ ರಕ್ತಕ್ಕೆ ಹೋಗಕ್ಕೆ ಸಿಗದಂಗೆ ಮಾಡುತ್ತೆ. ಮತ್ತೆ ಈ ಸಜ್ಜೆ ತಿಂದ್ರೆ ತೂಕನೂ ಇಳಿಸ್ಬೋದು, ಬೊಜ್ಜು ಕರಗಿಸ್ಬೋದು, ಯಾಕೆಂದ್ರೆ ನಾರಿನಂಶ ಹೆಚ್ಚಾಗಿರುತ್ತೆ. ಹಂಗಾಗಿ ಅದರಿಂದ ಕರಳಿಗೆ ಹೋಗೋಷ್ಟೊತ್ತಿಗೆ ತುಂಬಾ ಅಧಿಕ ಸಮಯ ತಗೊಳೋದ್ರಿಂದ ಹೊಟ್ಟೆ ಹಸುವೂ ಆಗೋದಿಲ್ಲ. ಮತ್ತೆ ಉದರದ ಕಾಯಿಲೆ ಹೇಳಿದ್ನಲ್ಲ, ಸೀಲಿಯಾಕ್ ಡಿಸೀಸ್ ಅಂತಂದೇಳ್ಬಿಟ್ಟು, ಆಗ್ಲೇ ಆ ಸೀಲಿಯಾಕ್ ಡಿಸೀಸ್ ಅಂತಂದ್ರೆ ಗ್ಲುಟೆನ್ ಗೋಧಿ ತಿನ್ನೋದ್ರಿಂದ ಬರುತ್ತಲ್ಲ, ಅದ್ರೂ ಕಡಿಮೆ ಮಾಡ್ಬೋದು. ಮತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಬೋದು. ಹೆಂಗೆ ಅಂತಂದ್ರೆ ಫೈಟಿಕ್ ಆಸಿಡ್ ಇರುತ್ತಲ್ಲ ಅದು ಕೊಲೆಸ್ಟ್ರಾಲ್ನ ಹಿಡಿದಿಟ್ಕೊಂಡ್ಬಿಡುತ್ತೆ, ಹೋಗಿ ರಕ್ತಕ್ಕೆ ಹೋಗಕ್ಕೆ ಸಿಗೋದಿಲ್ಲ. ಮತ್ತೆ ಗಾಲ್ ಬ್ಲಾಡರ್ ಅಲ್ಲಿ ಕಲ್ಲುಗಳು ಅಂತ ಹೇಳ್ತಾರೆ, ಅವನು ಆಗದಂಗೆ ಕರಗಿಸೋಷ್ಟು ಶಕ್ತಿ ಇರುತ್ತೆ. ಮತ್ತೆ ಇದು ತಿನ್ನೋದ್ರಿಂದ ಯಾವುದು ಅಲರ್ಜಿನೂ ಬರೋದಿಲ್ಲ ಈ ಸಿರಿಧಾನ್ಯದಿಂದ. ರಾಗಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ, ಈ ಕಡೆ ಸೈಡ್ ಎಲ್ಲ ನಾವೆಲ್ಲ ತುಂಬಾ ರಾಗಿ ತಿಂತೀವಿ. ಇದರಲ್ಲಿ ತುಂಬಾ ಹೆಚ್ಚಾಗಿ ಸುಣ್ಣದ ಅಂಶ ಇರುತ್ತೆ, 344 ಮಿಲಿಗ್ರಾಮ್. ಪೊಟ್ಯಾಸಿಯಂ ಇರುತ್ತೆ, ಖನಿಜಗಳಿರ್ತವೆ, ನಾರಿನಾಂಶ ಇರುತ್ತೆ. ಮತ್ತೆ ಇದು ಮಲದ ಗಾತ್ರವನ್ನು ಜಾಸ್ತಿ ಮಾಡುತ್ತೆ. ಮಲದ ಗಾತ್ರ ಅಂತಂದ್ರೆ ಈಗ ನೋಡಿ, 2 ದಿನಾದ್ರೂ ಲೆಟ್ರಿನ್ ಬರಲ್ಲ, ಇದ್ರಿಂದ ತಿಂದ್ರೆ ಬೇಗ ಬೇಗ ಬರುತ್ತೆ. ಮತ್ತೆ ರಕ್ತದಲ್ಲಿರೋ ಕೊಬ್ಬಿನಾಂಶ, ಕ್ಯಾನ್ಸರ್ ಕಡಿಮೆ ಮಾಡುವಂತ ಶಕ್ತಿ ಇರುತ್ತೆ. ಮತ್ತೆ ಜಠರದಿಂದ ಕರುಳಿಗೆ ಹೋಗೋ ಸಮಯನ ಇದು ಜಾಸ್ತಿ ಮಾಡುತ್ತೆ. ಹಂಗಾಗಿ ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಹೀರ್ಕೊಳಕ್ಕೆ ನಿಧಾನವಾಗಿ ಮಾಡುತ್ತೆ. ಮತ್ತೆ ಈ ರಾಗಿನಲ್ಲಿ ಟ್ರಿಪ್ಟೊಫ್ಯಾನ್ ಅಂತ ಹೇಳ್ತಾರೆ, ಅದು ಅಮೈನೋ ಆಸಿಡ್ ಅಂತ ಹೇಳ್ತಾರೆ, ಅಮೈನೋ ಆಮ್ಲಗಳು ಸಸಾರಜನಕದಲ್ಲೇ ಬರುತ್ತದು. ಇದು ಇರೋದ್ರಿಂದ ನಮಗೆ ಹೊಟ್ಟೆ ಹಸುವಾಗದಂಗೆ ಇರುವಂತ ಶಕ್ತಿ ಕೊಟ್ಟಿರುತ್ತೆ. ಮತ್ತೆ ಈ ರಾಗಿನಲ್ಲಿ ಫೈಟೇಟ್ಸ್ ಇರುತ್ತೆ, ಪಾಲಿಫಿನಾಲ್ಸ್, ಟ್ಯಾನಿನ್ಸ್, ಟ್ರಿಪ್ಸಿನ್ ಇನ್ಹಿಬಿಟರ್ಸ್ ಅಂತ ನಾರಿನಾಂಶ ಇವೆಲ್ಲ ಇರೋದ್ರಿಂದ ಸಕ್ಕರೆ ಕಾಯಿಲೆ ಅಥವಾ ಹೃದಯ ರೋಗದಂತಹ ಕಾಯಿಲೆಗಳು, ಅಂದ್ರೆ ಮೇ ಬಿ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬೋದು, ಅಥವಾ ಬಿ ಪಿ ಇರ್ಬೋದು, ಅಥವಾ ಕ್ಯಾನ್ಸರ್, ಮತ್ತೆ ಈವನ್ ಕಣ್ಣಿಗೆ ರೆಪ್ಪೆ ಬರೋದನ್ನು ಕಡಿಮೆ ಮಾಡಬಹುದಂತೆ. ಇಷ್ಟೆಲ್ಲ ಈ ರಾಗಿನಲ್ಲಿ ಇರುತ್ತೆ. ಮತ್ತೆ ರಾಗಿನಲ್ಲಿ ಮಿಥಿಯೋನಿನ್ ಅಂತ ಅಂದೇಳ್ಬಿಟ್ಟು ಅದು ಸಸಾರಜನಕದಲ್ಲಿ ಬೇಕಾಗಿರೋಂತ ಒಂದು ಅಮೈನೋ ಆಮ್ಲಗಳು, ಇದರಿಂದ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತಂತೆ. ಮತ್ತೆ ಸುಣ್ಣದಾಂಶ ಜಾಸ್ತಿ ಇರೋದಕ್ಕೆ ಮೂಳೆಗಳು ಗಟ್ಟಿಯಾಗಿರುತ್ತೆ. ಈ ವಯಸ್ಸಾದವರು ಸುಮ್ಮನೆ ಹೋಗ್ತಾ ಇದ್ರೆ ದಬ್ಬಂತ ಬಿದ್ದುಬಿಟ್ರೆ ಮೂಳೆ ಮುರ್ಕೊಂಡೆ ಹೋಗ್ಬಿಡ್ತಾರೆ. ಈ ತರ ರಾಗಿ ಎಲ್ಲ ಕೊಡ್ತಾ ಇದ್ರೆ ಅವ್ರಿಗೆ ಸುಣ್ಣದಾಂಶ ಜಾಸ್ತಿಯಾಗಿ ಅವ್ರಿಗೂ ಸ್ಟ್ರಾಂಗ್ ಆಗುವಂತ ಇರುತ್ತೆ. ಮತ್ತೆ ಇದರಲ್ಲಿ ತ್ರಿಯೋನಿನ್ ಅಂದ್ರೆ ಅದು ಅಷ್ಟೇ, ಎಸೆನ್ಷಿಯಲ್ ಅಮೈನೋ ಆಮ್ಲ ಅಂತ ಹೇಳ್ತಾರೆ. ಇವೆಲ್ಲ ನಮ್ಮ ದೇಹದಲ್ಲಿ ತಯಾರಾಗಲ್ಲ, ಈ ತ್ರಿಯೋನಿನ್ನು ಮಿಥಿಯೋನಿನ್ನು ಅವೆಲ್ಲ ಹೇಳಿದ್ವಲ್ಲ, ಅವು ಆಹಾರದಿಂದನೇ ನಮಗೆ ಸಿಗೋದು. ಇವುಗಳನ್ನ ತಿಂದ್ರೆ ಕೊಬ್ಬು ತಯಾರಿಸೋದು ಕಡಿಮೆ ಆಗುತ್ತೆ. ತ್ರಿಯೋನಿನ್ನಿಂದ ಯಕೃತ್ತಿನಲ್ಲಿ ಅಂದ್ರೆ ಲಿವರ್ ಅಲ್ಲಿ ಕೊಬ್ಬು ತಯಾರಿಸೋದು ಅದನ್ನು ಕಡಿಮೆ ಮಾಡುವಂತ ಶಕ್ತಿ ಇರುತ್ತೆ. ಮತ್ತೆ ಇದರಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ಅನೇಮಿಯಾ ಬರೋದನ್ನ ಕಡಿಮೆ ಮಾಡುತ್ತೆ. ಮತ್ತೆ ಒಂದ್ ಸ್ವಲ್ಪ ಟೆನ್ಷನ್ ಆಗಿರ್ತಾರೆ, ಆಂಗ್ಸೈಟಿ ಆಗಿರ್ತಾರೆ, ಅಂತವರೆಲ್ಲ ಇತ್ತಿಂದ್ರೆ ಒಂದ್ ಸ್ವಲ್ಪ ಕೂಲ್ ಆಗಿ ಸಮಾಧಾನವಾಗಿರ್ತಾರೆ. ಮತ್ತೆ ರಾತ್ರಿ ನಿದ್ದೆ ಬರಲ್ಲ ಅಂತ ಹೇಳ್ತಾರಲ್ಲ, ಅವರಿಗೂ ಈ ರಾಗಿ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಹೀಗೆ ಸಿರಿಧಾನ್ಯಗಳಲ್ಲಿ ಸಾಕಷ್ಟು ಪೋಷಕಾಂಶಗಳಿರುತ್ತೆ, ಬಹಳ ಮುಖ್ಯವಾಗಿ ನಮ್ಮಲ್ಲಿ ಇರುವಂತಹ ಅನೇಕ ಕಾಯಿಲೆಗಳನ್ನ ತಡೆಯುವಂತಹ ಒಂದು ಶಕ್ತಿಯು ಕೂಡ ಈ ಒಂದು ಸಿರಿಧಾನ್ಯಗಳಲ್ಲಿ ಇರೋದ್ರಿಂದ ಅವುಗಳನ್ನ ನಾವು ಹೆಚ್ಚು ಪ್ರಮಾಣದಲ್ಲಿ ಬಳಕೆಯನ್ನ ಮಾಡಬೇಕು. ಹೆಚ್ಚು ಪ್ರಮಾಣದಲ್ಲಿ ಅಂತ ಹೇಳಿದ್ರೆ ಸುಮ್ಮನೆ ಹೇಗೆಗೋ ಮಾಡ ಅಂತದಲ್ಲ, ನೀವು ಹೇಳಿದಂತಹ ಕ್ರಮದಲ್ಲಿ ಅದನ್ನು ನೆನೆಸಿಡ ಅಂತದ್ದು, ಸ್ವಲ್ಪ ಸ್ವಲ್ಪನೇ ತಿನ್ನ ಅಂತದ್ದು, ಈ ತರದನ್ನ ಮಾಡಿದಾಗ ಇದರಲ್ಲಿ ಇರತಕ್ಕಂಥ ಔಷಧೀಯ ಗುಣಗಳು ನಮ್ಮ ದೇಹವನ್ನ ಸೇರಿ ಅನೇಕ ಕಾಯಿಲೆಗಳು ಗುಣ ಆಗುತ್ತೆ ಅನ್ನುವಂಥದ್ದು. ಈ ಒಂದು ಸಿರಿಧಾನ್ಯಗಳಲ್ಲಿ ಇರತಕ್ಕಂಥ ಔಷಧೀಯ ಗುಣಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? ನಮ್ಗೆ ಫೋನ್ ಮಾಡ್ಬಿಟ್ಟು ಹೇಳ್ಬೋದು, ಅಥವಾ ಕಾಲೇಜಿಗೆ ಬಂದ್ಬಿಟ್ಟು ಭೇಟಿ ಮಾಡ್ಬೋದು. ಕಾರ್ಯಕರೆಯಲ್ಲಿ ಕೃಷಿ ಕಾಲೇಜು. ನಮ್ಮ ಫೋನ್ ನಂಬರ್ ಅಂತಂದ್ರೆ 821-78-72-152. ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ. 821-78-72-152. ಒಳ್ಳೆಯದು ವನಿತಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳಲ್ಲಿರತಕ್ಕಂತಹ ಔಷಧೀಯ ಗುಣಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ

ಸರ್ಕಾರ ನನ್ನ ಬೆಂಬಲದಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕೇಳುಗರೆ, ಇಂದಿನ ಕಿಸಾನ್ ವಾಣಿಯಲ್ಲಿ ಸಿರಿಧಾನ್ಯ ಧಾರೆ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳಲ್ಲಿರುವ ಔಷಧೀಯ ಗುಣಗಳು ಈ ಕುರಿತು ಕಾರ್ಯಕರೆಯ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎನ್ ಅನಿತಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೋಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 7:25. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳು. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಕೆಜೆ ಜೇಸುದಾಸ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವ ಗೀತಪ್ರಿಯ ಅವರ ಸಾಹಿತ್ಯದ ಮಾನಸ ವೀಣೆ ಚಿತ್ರದ ಗೀತೆ. ವೀಣೆ ನನ್ನ ಮಾನಸ ವೀಣೆ, ಮೃದುರಾಗ ತಾಳ ಮೇಳೈಸಿ ಸುಖ ಶ್ರುತಿಯಲ್ಲಿ ತನು ಮನವನು ಮಿಡಿಸೇ. ಸ್ವರಗಳ ರಸಮೇಳದಲ್ಲಿ ಆರೋಹಣ ಅವರೋಹಣದಲ್ಲಿ ಸನಿದ ಕರಿದ ಗಮದ ಸನಿದ ಗಮದ ಸನಿದ ಗರಿಸದ ನಿನಿದ ಮಮ ಮಮ ಗರಿಸ ಸರಿಗ ಮಾಮ ಮಮ ಮಗರಿಸ ಸಾಧಸ ಸರಿಗ ಮಾಮ ಮಮ ಮಗರಿಸ ಸಾಧಸ ಮೃದಂಗ ಧ್ವನಿಯ ತಾಳ ತರಂಗವು ಮೈಮನದಲ್ಲಿ ಮೊಳಗುತ್ತಿರಲು. ವಿಧ ವಿಧ ವಾದ್ಯದ ವೈವಿಧ್ಯದಲ್ಲಿ ಪುಳಕಿತರಾಗಿ ನಾವಿರಲು. ಅನಂತ ಕಾಲವು ವಸಂತ ಕಾಲವೇ ನಮಗಿರಲೆನು ತಾನುಡಿಯೇ. ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ,